ಕೊಟ್ಟಿಗೆ ಗೊಬ್ಬರ, ಈಗ ಎರೆಹುಳು ಗೊಬ್ಬರನು ಬಹಳ ರೈತರು ಉಪಯೋಗ ಮಾಡ್ತಾರೆ ಎರೆಹುಳು ಗೊಬ್ಬರ. ಹೀಗೇನೆ ಸಸ್ಯಜನ್ಯ ಇದರಿಂದ ಬರುವಂತಹ ತ್ಯಾಜ್ಯಗಳನ್ನಾಗಲಿ ಗೊಬ್ಬರ ಮಾಡಿದ್ದಾಗಲಿ, ಹಾಗೆ ಪ್ರಾಣಿಜನ್ಯ ಇದರಿಂದನೂ ಬರುವಂಥ ಗೊಬ್ಬರಗಳನ್ನು ಉಪಯೋಗ ಮಾಡ್ಬೋದು ನಾವು. ಉದಾಹರಣೆಗೆ ನಾವು ಆಡು ಸಾಕಾಣಿಕೆ ಮಾಡಿದಾಗ ಆಡಿನ ಬಂದಂಥ ಹಿಕ್ಕಿ ಆಗ್ಬೋದು, ಬೇರೆ ಪ್ರಾಣಿಗಳಿಂದ ಬಂದಂಥ ತ್ಯಾಜ್ಯಗಳನ್ನು ನಾವು ಗೊಬ್ಬರದ ಮೂಲಗಳಾಗಿ ಬಳಸ್ಬೋದು. ಇದಲ್ದೇ ದ್ರವರೂಪದ ಗೊಬ್ಬರಗಳಂತ ಇದೆ, ಜೀವಾಮೃತ, ಬೀಜಾಮೃತ, ಪಂಚಗವ್ಯ, ಮತ್ತು ಈಗ ಜೀವರಸಸಾರ ಅಥವಾ ಬಯೋಡೈಜೆಸ್ಟರ್ ಅಂತ ಏನು ಹೇಳ್ತಾರೆ ಅದರದ್ದು ಬಂದಂಥ ರಸಸಾರ. ಇದಲ್ದೇ ಹಿಂಡಿಗಳನ್ನು ನಾವು ಉಪಯೋಗ ಮಾಡ್ಬೋದು. ವಿಶೇಷವಾಗಿ ಈಗ ಪಶು ಆಹಾರ ಅಂತ ಏನು ನಾವು ಸೂಕ್ತ ಅಲ್ಲ ಅಂತ ಏನು ಹಿಂಡಿಗಳಿದಾವಲ್ಲ, ಹೊಂಗೆ ಹಿಂಡಿ ಆಗಲಿ, ಬೇವಿನ ಹಿಂಡಿ ಆಗಲಿ, ಇಂಥ ಹಿಂಡಿಗಳನ್ನು ಉಪಯೋಗ ಮಾಡ್ಬೋದು. ಇದಲ್ದೇ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ಬೋದು. ಹೀಗೆ ಈ ಎಲ್ಲ ವಿಧಾನಗಳಿಂದ ನಾವು ಬೆಳೆಗೆ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಾಕಷ್ಟು ದಾರಿಗಳಿದೆ, ಸಾಧ್ಯತೆಗಳಿದೆ. ಇವನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಕ್ಷೇತ್ರಕ್ಕೆ ತಕ್ಕಂತೆ ನಮ್ಮಲ್ಲಿ ಇರುವಂತಹ ಪರಿಕರಗಳ ಉತ್ಪಾದನೆ ಮೇಲೆ, ನಮ್ಮಲ್ಲಿ ಇರುವಂತಹ ನೈಸರ್ಗಿಕ ಸಂಪತ್ತನ್ನ ಬಳಸಿ ಹಾಗೆ ನಾವು ಇದನ್ನು ಉಪಯೋಗ ಮಾಡಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈ ಸಾವಯವ ಪದಾರ್ಥದಲ್ಲಿ ಪೋಷಕಾಂಶಗಳ ಪ್ರತಿಶತ ಲಭ್ಯತೆ ಇದೆಯಲ್ಲ, ಬಹಳ ಕಡಿಮೆ ಇರುತ್ತೆ. ಹೌದು, ಒಂದು ಟನ್ ಗೆ ಬಹಳ ನಮ್ಗೆ 5-6 kg ಅಥವಾ 7 kg ಸಿಗಬಹುದು. ಹೌದು, ಸಸ್ಯ ಮೂಲಗಳಿಂದ ನಮಗೆ ಸಾಕಷ್ಟು ಪೋಷಕಾಂಶಗಳು ಸಿಗದೇ ಇರೋದ್ರಿಂದ ಇದಕ್ಕೆ ಸಾಮಾನ್ಯವಾಗಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡ್ಬೇಕಾಗುತ್ತೆ. ನೀವು ಹೇಳೋದು ಸತ್ಯ. ಹಾಗಾಗಿ ನಾನು ಅದೇ ಹೇಳಿದ್ದು ನಿಮ್ಗೆ, ಕೆಲವೊಂದು ಪದಾರ್ಥಗಳನ್ನು ನಾವು ಎಲ್ಲಿ ಅದರಲ್ಲಿ ಪೋಷಕಾಂಶಗಳು ಕಡಿಮೆ ಇದೆ ಅಲ್ಲಿ ಎಲ್ಲಿ ಹೆಚ್ಚಿಗೆ ಇದೆ ಅದರ ಜೊತೆ ಬೆರೆಸ್ಬೋದು. ಉದಾಹರಣೆಗೆ ಕಡಿಮೆ ಇದ್ದ ಪೋಷಕಾಂಶಗಳು ಗೊಬ್ಬರ ಸಾವಯವ ಗೊಬ್ಬರದಲ್ಲಿ ಕಡಿಮೆ ಇದೆ ಅಂತಂದ್ರೆ ಹಿಂಡಿಗಳಲ್ಲಿ ಜಾಸ್ತಿ ಇರುತ್ತೆ, ಹಿಂಡಿಗಳನ್ನು ಉಪಯೋಗ ಮಾಡ್ಬೋದು. ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಕೆಲವೊಂದು ಪದಾರ್ಥಗಳನ್ನು ನಾವು ಹೊರಗಿನಿಂದ ಹಾಕೋದನ್ನು ಸ್ವಲ್ಪ ಮಟ್ಟಿಗೆ ಉಪಯೋಗ ಮಾಡ್ಬೋದು. ರಾಕ್ ಫಾಸ್ಫೇಟ್ ಅಥವಾ ಶಿಲಾರಂಜಕ ಅಂತ ಹೇಳ್ತಾರೆ, ಇದರಲ್ಲಿ ರಂಜಕದ ಅಂಶ ಜಾಸ್ತಿ ಇರುತ್ತೆ. ಇದನ್ನು ನಾವು ಉಪಯೋಗ ಮಾಡಿದರೆ ರಂಜಕದ ಲಭ್ಯತೆ ಹೆಚ್ಚಿಗೆ ಮಾಡ್ಬೋದು. ಹಿಂಡಿಗಳನ್ನು ಉಪಯೋಗ ಮಾಡಿದರೆ, ಗಂಜಲ ಉಪಯೋಗ ಮಾಡಿದಾಗ ನಾವು ಸಾರಜನಕ ಲಭ್ಯತೆಯನ್ನು ಹೆಚ್ಚಿಗೆ ಮಾಡ್ಬೋದು. ಶಿಲಾರಂಜಕದಲ್ಲಿ ಪೊಟ್ಯಾಶ್ ಸಹಿತ ಇರುತ್ತೆ, ಪೊಟ್ಯಾಶ್ ಲಭ್ಯತೆ ಹೆಚ್ಚಿಗೆ ಮಾಡ್ಬೋದು, ಕಬ್ಬಿಣದ ಲಭ್ಯತೆ ಹೆಚ್ಚಿಗೆ ಮಾಡ್ಬೋದು. ಆದರೆ ಇದನ್ನು ಉಪಯೋಗ ಮಾಡೋ ವಿಧಾನ ಮತ್ತು ಇದನ್ನು ಬಳಕೆ ಮಾಡೋ ಪ್ರಮಾಣ ಬಹಳ ಮುಖ್ಯ ಆಗಿರುತ್ತೆ. ತಾವು ಸೂಕ್ಷ್ಮಾಣುಜೀವಿಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನು ಅಂತೇಳಂದ್ರೆ, ಮಣ್ಣಿನಲ್ಲೇ ಸಾಕಷ್ಟು ಪೋಷಕಾಂಶಗಳು ಇದಾವೆ, ಲಭ್ಯ ಸ್ಥಿತಿಯಲ್ಲಿ ಇಲ್ಲ. ಲಭ್ಯ ಸ್ಥಿತಿಗೆ ಮಾಡಬೇಕಾದ್ರೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಹಾಗಾಗಿ ನಾವು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂದ್ರೆ ಅದಕ್ಕೆ ಪೂರಕವಾದ ವಾತಾವರಣವನ್ನ ನಿರ್ಮಾಣ ಮಾಡುವುದು ಮುಖ್ಯ. ಹಾಗಾಗಿ ನಾವು ಪೋಷಕಾಂಶವನ್ನ ಹೊರಗಿಂದ ಹಾಕೋದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಏನ್ ಹೇಳ್ತೀರಿ? ನೀವು ಹೇಳಿದ್ದು ನಿಜ. ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನಮ್ಮ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ 100 kg ಮಣ್ಣು ತಗೊಂಡ್ರೆ, ಯಾವುದೇ ಪ್ರದೇಶದಿಂದ 100 kg ಮಣ್ಣು ತಗೊಂಡ್ರೆ ಅದರೊಳಗೆ 3 kg ಸಾವಯವ ಅಂಶ ಇತ್ತು ಅಂತ ಹೇಳ್ತಾರೆ. ಈಗ ನಮ್ಗೆ 300 gram ಇಲ್ಲ ಅಂದ್ರೆ. ಹೌದು, ನಮ್ದೆಲ್ಲ ಬಾಳ ಕ್ಷೇತ್ರಗಳಲ್ಲಿ 1%, 3% ಅದಕ್ಕಿಂತ ಕಡಿಮೆ ಇದೆ. 2% ಎಲ್ಲಿ ಇಲ್ಲವೇ ಇಲ್ಲ. ಈಗ 0.1, 0.3, 0.4 ಈ ಹಂತಕ್ಕೆ ಬಂದಿದ್ದೀವಿ. ಅಂದ್ರೆ 100 kg ತಗೊಂಡ್ರೆ 3 kg ಏನು ಸಾವಯವ ಅಂಶ ಇತ್ತು, ಈಗ ನಮ್ಗೆ 300 gram ಇಲ್ಲ. ರಾಸಾಯನಿಕ ಬಳಸಿ ಮತ್ತೆ ರಾಸಾಯನಿಕ ಬಳಸಿದಾಗ, ಯಥೇಚ್ಛವಾಗಿ ಬಳಸಿದಾಗ ಸಾವಯವ ಅಂಶ ಬೇಗ ಕರಗಿ ಗೊಬ್ಬರ ಆಗಿ ಅದು ಹೋಗ್ಬಿಡುತ್ತೆ, ಭೂಮಿ ಸೌಕಳಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಹೆಚ್ಚಿಗೆ ಆಗುತ್ತೆ. ಭೂಮಿಯಲ್ಲೇ ಸಾಕಷ್ಟು ಮಣ್ಣಲ್ಲಿನೇ ಇದಾವೆ, ಅವುಗಳು ಪೋಷಕಾಂಶಗಳು ಒದಗಿಸಲಿಕ್ಕೆ ಬಹಳ ಸಹಾಯ ಮಾಡ್ತವೆ. ಮತ್ತೆ ಅವುಗಳನ್ನ ಬಳಕೆ ನಾವು ಹೊರಗಡೆಯಿಂದ ತರೋದ್ರ ಬದಲು ಅವುಗಳ ಬಳಕೆ ಉಪಯೋಗ ಮಾಡಬೇಕು, ಮತ್ತೆ ಅವುಗಳಿಂದ ಹೆಚ್ಚಿನ ಲಾಭ ಪಡಿಬೇಕಂತ. ಇದು ನಿಜವಾಗ್ಲೂ ಸಾವಯವ ಕೃಷಿಯಲ್ಲಿ ಬಹಳ ಉತ್ತಮವಾದಂತ ಒಂದು ಕ್ರಿಯೆ. ಅನೇಕ ವಿಧಾನಗಳಲ್ಲಿ ಇದನ್ನ ರೈತರು ನಮ್ಮಲ್ಲಿ ವಿಶೇಷವಾಗಿ ಸಾವಯವ ರೈತರು ಮಾಡ್ತಾರೆ. ಉದಾಹರಣೆಗೆ ಜೀವಾಮೃತ, ಬೀಜಾಮೃತ ಮಾಡ್ತಾರಲ್ಲ, ಅಲ್ಲಿ ನಮಗೆ ಉಪಯುಕ್ತ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಏನೇನು ವಿಧಾನ ಇದೆ ಅದನ್ನು ಮಾಡ್ತಾರೆ. ಇದಲ್ದೇ ಸಾಕಷ್ಟು ಸಾವಯವ ಅಂಶ ನಾವು ಭೂಮಿಗೆ ಸೇರಿಸಿದ್ರೆ, ವಿಶೇಷವಾಗಿ ಸಾವಯವ ಪದಾರ್ಥಗಳು ನಮ್ಮ ಮಣ್ಣಿನಲ್ಲಿ ಇರುವಂತಹ ಸೂಕ್ಷ್ಮ ಜೀವಾಣುಗಳಿಗೆ ಆಹಾರ, ಸಾಕಷ್ಟು ಆಹಾರಗಳು ಸಿಕ್ಕಾಗ ಸಹಜವಾಗಿ ಅವುಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ, ಅವುಗಳ ಕ್ರಿಯೆ ಹೆಚ್ಚಿಗೆ ಆಗುತ್ತೆ. ಒಂದು ದೊಡ್ಡ ಕೆಲಸ ಇವು ಸೂಕ್ಷ್ಮ ಜೀವಾಣುಗಳು ಏನ್ ಮಾಡ್ತಾವ ಅಂತಂದ್ರೆ, ಸೂಕ್ಷ್ಮ ಜೀವಾಣುಗಳು ವಿಶೇಷವಾಗಿ ನೀವು ನೆನ್ಪಿಟ್ಕೋಬೇಕು, ಫುಡ್ ಚೈನ್ ಅಂತ ಏನ್ ಹೇಳ್ತೇವೆ, ಆಹಾರ ಸರಪಳಿಯಲ್ಲಿ ನೇರವಾಗಿ ಆಹಾರ ಉತ್ಪಾದನೆ ಮಾಡುವುದು ಮತ್ತ ಉತ್ಪಾದನೆ ಆದಂತ ಆಹಾರ ಬಳಕೆ ಮಾಡೋದು, ಹಿಂಗೆ ಬೇರೆ ಬೇರೆ ಜೀವಿಗಳಿದಾವೆ. ಆದ್ರೆ ಸೂಕ್ಷ್ಮ ಜೀವಾಣುಗಳು 3 ಹಂತದಲ್ಲಿನೂ ಬರುತ್ತೆ. ನೇರವಾಗಿ ಆಹಾರ ಉತ್ಪಾದನೆ ಮಾಡ್ತವೆ, ಇಂಗಾಲದ ಡೈಆಕ್ಸೈಡ್ ತಗೊಂಡು ಅವು ಆಹಾರ ಉತ್ಪಾದನೆ ಮಾಡ್ತವೆ, ಮತ್ತೆ ನಾವು ತ್ಯಾಜ್ಯಗಳನ್ನು ಹಾಕಿದ್ದು ಅಥವಾ ಏನು ಪದಾರ್ಥಗಳನ್ನು ಕಳಿಸಿ ಗೊಬ್ಬರ ಮಾಡ್ತವೆ, ಇದು 2ನೇ ಹಂತ. ಹೀಗೆ 3ನೇ ಹಂತದಲ್ಲಿ ಕೆಲವೊಂದು ಜೀವಿಗಳು ಈ ತರ ಎಲ್ಲಿನೂ ನಾವು ನೋಡಕ್ ಸಾಧ್ಯ ಇಲ್ಲ. ಹಾಗಾಗಿ ಸೂಕ್ಷ್ಮ ಜೀವಾಣುಗಳು ವಿಶೇಷವಾಗಿ ಭೂಮಿಯಲ್ಲಿ ಬರೀ ಇರೋದಲ್ಲ, ಅವುಗಳ ಕ್ರಿಯೆ ಬಹಳ ಮುಖ್ಯ. ಅದನ್ನು ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಏನೇನು ಸಾಧ್ಯತೆ ಇದೆ, ಏನೇನು ಕ್ರಮ ಇದೆ, ಅದನ್ನೆಲ್ಲ ಮಾಡೋದು ಬಹಳ ಮುಖ್ಯ. ಸಾವಯವ ಇಂಗಾಲ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂದ್ರೆ ಭೂಮಿಯ ಆರೋಗ್ಯ ತನ್ನಿಂದಾನೇ ಸುಧಾರಣೆ ಆಗುತ್ತೆ. ಒಂದು

ಸಂದರ್ಶಿಸಿದವರು ಎಚ್ ಪಿ ರಾಮಡಗಿ. ಈಗ ಕೇಳಿ, ಮಲ್ಲಾಪುರದ ದೊಡ್ಡಬಸಪ್ಪ ವಾಯ್ ಇಂಡಿಗೇರಿ ಹಾಗೂ ಮೇಳದವರಿಂದ ಕರಡಿ ಮಜಲು.